ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೇವಾ ಸೌಲಭ್ಯಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂವಾದವನ್ನು ಇವತ್ತು ಮಾಡಬಹುದು. ಮುಂಗಾರು ಹಂಗಾಮು ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರಾರಂಭ ಆಗಿದೆ. ಅನೇಕ ಬಿತ್ತನೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇನ್ನು ಕೆಲವು ಬಿತ್ತನೆಯನ್ನು ಮಾಡತಕ್ಕಂತಹ ಸಾಧ್ಯತೆ ಇದೆ. ಬಿತ್ತನೆಗಾಗಿ ಒಂದಷ್ಟು ಪಕ್ವತೆಯನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ, ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯಿಂದ ಏನೆಲ್ಲ ಸೇವಾ ಸೌಲಭ್ಯಗಳು ನಮ್ಮ ರೈತರಿಗೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಗೆ ಸಂಬಂಧಪಟ್ಟ ಹಾಗೆ ಸಿಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಈ ಸೇವಾ ಸೌಲಭ್ಯಗಳ ದೊರಕುವಿಕೆಯಲ್ಲಿ ಅಥವಾ ವಿತರಣೆಯಲ್ಲಿ ನಿಮಗೇನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದರೆ ನೇರವಾಗಿ ನೀವು ಅದನ್ನು ಜಂಟಿ ಕೃಷಿ ನಿರ್ದೇಶಕರ ಗಮನಕ್ಕೆ ತರಬಹುದು. ಏನಾದರೂ ಅನುಮಾನಗಳು ಇದ್ದರೆ, ಸಮಸ್ಯೆಗಳಿದ್ದರೆ ಅದನ್ನು ಕೂಡ ಕೇಳಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಕೆಎಚ್ ರವಿ ಅವರು. ರವಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ಇವರೊಂದಿಗೆ ನೇರವಾಗಿ ಸಂವಾದವನ್ನು ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 245-258, ಮತ್ತೊಂದು ಸಂಖ್ಯೆ 246-289, ಎಸ್ಟಿಡಿ ಕೋಡ್ ಸಂಖ್ಯೆ 08-172. ಪ್ರಸ್ತುತ ನಮ್ಮ ಹಾಸನ ಜಿಲ್ಲೆಯ ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಂದು 5 ನಿಮಿಷಗಳ ಕಾಲ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಆನಂತರ ನೀವು ಕರೆಗಳನ್ನು ಮಾಡಬಹುದು, ನೇರವಾಗಿ ಜಂಟಿ ಕೃಷಿ ನಿರ್ದೇಶಕರೊಂದಿಗೆ ಸಂವಾದವನ್ನು ಮಾಡಬಹುದು. ಈಗಾಗಲೇ ಮುಂಗಾರು ಹಂಗಾಮು ಪ್ರಾರಂಭ ಆಗಿದೆ ಸರ್, ನಮ್ಮ ಜಿಲ್ಲೆಯಲ್ಲಿಯೂ ಕೂಡ. ಹೇಗಿದೆ ನಮ್ಮ ಮಳೆ ಬೆಳೆಯ ಪರಿಸ್ಥಿತಿ? ಈಗ ಮಳೆ ಬಗ್ಗೆ ಹೇಳೋದಾದರೆ ಈ ವರ್ಷ ಆಶಾದಾಯಕವಾಗಿದೆ. ಪ್ರಮುಖವಾಗಿ ಪ್ರತಿ ವರ್ಷ ಏನಾಗ್ತದೆ, ಮಾರ್ಚ್ ಮಾಹೆ ಮತ್ತು ಏಪ್ರಿಲ್ನಲ್ಲಿ ಮಳೆ ಕೊರತೆ ಇರ್ತದೆ. ಆದರೆ ಈ ವರ್ಷ ವಿಶೇಷ ಏನಪ್ಪ ಅಂದರೆ, ಮಾರ್ಚ್ ಆರಂಭದಿಂದಲೂ ಕೂಡ, ಮಾರ್ಚ್ ಇರ್ಬೋದು, ಏಪ್ರಿಲ್ ಇರ್ಬೋದು, ಮೇ, ಈ 3 ಮಾಹೆಗಳಲ್ಲೂ ಅಧಿಕವಾದಂಥ ಮಳೆಯಾಗಿದೆ. ಜೂನ್ ತಿಂಗಳಿನಲ್ಲೂ ಕೂಡ ನಮಗೆ ವಾಡಿಕೆಯಷ್ಟು ಮಳೆಯಾಗಿದೆ. ಮತ್ತೆ ಜೂನ್ ಮಾಹೆಯಲ್ಲಿ ಆಲೂರು ಮತ್ತು ಸಕಲೇಶ್ಪುರ 2 ತಾಲೂಕುಗಳನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ತಾಲೂಕುಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ. ಇದೊಂದು ಒಳ್ಳೆಯ ಆರಂಭ ಅಂತಲೇ ಹೇಳ್ಬೋದು. ಮತ್ತೆ ಇನ್ನು ಬಿತ್ತನೆಗೆ ಬಂದರೆ, ತಮಗೆ ತಿಳಿದಿರೋ ಹಾಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಏನಾಗ್ತದೆ, ಪೂರ್ವ ಮುಂಗಾರು ಮೇ ಮತ್ತು ಜೂನ್ ಭಾಗದಲ್ಲಿ, ಜೂನ್ ಮೊದಲ ವಾರದಲ್ಲಿ ಆಗ್ತದೆ. ಪ್ರಮುಖವಾಗಿ ಅರಸೀಕೆರೆ ಮತ್ತು ಚನ್ನರಾಯಪಟ್ಟಣ, ಬೇಲೂರು, ಮತ್ತೆ ಈ ಒಂದು ಟೊಬ್ಯಾಕೋ ಏನಿದೆ, ತಂಬಾಕು, ಇದನ್ನ ಒಳ ನರಸೀಪುರ ಮತ್ತು ಅರಕಲ್ಗೂಡು ತಾಲೂಕಿನಲ್ಲಿ ಪ್ರಮುಖವಾಗಿ ಬೆಳೀತಾರೆ. ಮತ್ತೆ ಅದರ ಜೊತೆಗೆ ಹೆಸರು, ಅಲಸಂದೆ, ಎಳ್ಳು, ಈ ಬೆಳೆಗಳನ್ನು ಅರಸೀಕೆರೆ ಮತ್ತು ಬೇಲೂರು ಮತ್ತು ಚನ್ನರಾಯಪಟ್ಟಣ ಭಾಗದಲ್ಲಿ ನಮ್ಮ ವಾಡಿಕೆ ವಿಸ್ತೀರ್ಣ ಏನಿತ್ತು, ಅದಕ್ಕೆ ಗುರಿ ಏನಿತ್ತು, ಅದಕ್ಕಿಂತ ಹೆಚ್ಚಿನ ಬಿತ್ತನೆ ಈ ಸಲ ಆಗಿದೆ. ಅಂದರೆ ಈಗ ಅಲಸಂದೆ ತಗೊಂಡ್ರೆ 4,600 ಎಗನೆಸ್ಟ್ಗೆ ವಿರುದ್ಧವಾಗಿ 6,800 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಮತ್ತೆ ಅದರ ಜೊತೆಗೆ ಹೆಸರನ್ನ ತಗೊಂಡ್ರೆ 6,600 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಅದೇ ರೀತಿ ಇನ್ನೊಂದು ಆಶಾದಾಯಕ ಬೆಳವಣಿಗೆ ಏನಪ್ಪ ಅಂದರೆ, ಈ ಸೂರ್ಯಕಾಂತಿ, ಸನ್ಫ್ಲವರ್ ಅಂತ ಏನು ಹೇಳ್ತೀವಿ, ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು 80-100 ಹೆಕ್ಟೇರ್ ಪ್ರದೇಶದಲ್ಲಿ ಬರ್ತಿತ್ತು. ಈ ಸಲ ಸುಮಾರು 1,200 ಹೆಕ್ಟೇರ್ ಪ್ರದೇಶದಲ್ಲಿ ವಿಸ್ತೀರ್ಣ ಬಂದಿದೆ. ಮತ್ತೆ ಜೊತೆಗೆ ಈಗ ಜೂನ್ 15 ನಂತರ ಈ ಮುಸುಕಿನ ಜೋಳ ಆರಂಭ ಆಗಿದೆ. ಮುಸುಕಿನ ಜೋಳ ಸುಮಾರು ಒಂದು 45,000 ಹೆಕ್ಟರ್, ಅಂದರೆ ನಮ್ಮದಲ್ಲಿ ಪ್ರಮುಖವಾದ ಬೆಳೆಗಳು, ಮೇಜರ್ ಕ್ರಾಪ್ಸ್ ಅಂತ, ಕೃಷಿ ಬೆಳೆಗಳು ಅಂತ ತಗೊಂಡ್ರೆ ಮುಸುಕಿನ ಜೋಳ 1,05,000 ಹೆಕ್ಟರ್ ಬರ್ತದೆ. ಅದು ಬಿಟ್ಟರೆ ರಾಗಿ 70,000 ಹೆಕ್ಟರ್ ಬರ್ತದೆ. ಅದನ್ನು ಬಿಟ್ಟರೆ ಭತ್ತ, ಭತ್ತ ಒಂದು 37,000-38,000 ಹೆಕ್ಟರ್ ಬರ್ತದೆ. ಇದರಲ್ಲಿ ಭತ್ತ ಮತ್ತು ರಾಗಿ ಸ್ವಲ್ಪ ಲೇಟು. ಭತ್ತ ಅಂತೂ ಪ್ರಮುಖವಾಗಿ ಈ ಹೇಮಾವತಿ ಡ್ಯಾಮ್ ನೀರು ಬಿಟ್ಟ ಮೇಲೇ ನೆಕ್ಸ್ಟ್ ಮಂತ್ ಎಂಡ್ಗೆನೆ. ಸಕಲೇಶ್ಪುರದಲ್ಲಿ ಮಳೆ ಆಶ್ರಯ ಇದ್ದು ಈಗ ಆಲ್ರೆಡಿ ಸಸಿ ಮಡಿ ನಡೀತಾ ಇದೆ. ಇನ್ನು ರಾಗಿ ಅಂತೂ ಈ ಜೂನ್ ಕೊನೆಯ ವಾರ, ಜುಲೈ ಮೊದಲನೇ ವಾರದಿಂದ ಆರಂಭ ಆಗ್ತದೆ. ಸೊ ಹಾಗಾಗಿ ಮುಸುಕಿನ ಜೋಳ ಜೂನ್ ಮೊದಲನೇ ವಾರದಿಂದಲೂ ನಿರಂತರವಾಗಿ ಜುಲೈ ಕೊನೆಯ ಭಾಗದವರೆಗೂ ಬಿತ್ತನೆ ಆಗ್ತಾನೆ ಇರ್ತದೆ. ಸೊ ಈ ರೀತಿ ಬಿತ್ತನೆ ಈ ಸಲ ಒಂದು 130% ನಮ್ಮ ಒಂದು ಏನು ಈ ಮುಂಗಾರಿನ ಗುರಿ 253,596 ಹೆಕ್ಟರ್ ಇದೆ. ಅದಕ್ಕೆ ವಿರುದ್ಧವಾಗಿ ಒಂದು 75,000 ಹೆಕ್ಟರ್ ಈಗ ಆಲ್ರೆಡಿ ಬಿತ್ತನೆ ಆಗಿದೆ, ಸುಮಾರು ಒಂದು 30%. ಬಟ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಸಲ ಚೆನ್ನಾಗೇ ಆಗಿದೆ. ಕಳೆದ ವರ್ಷ ಇದೇ ಅವಧಿಗೆ 20% ಆಗಿತ್ತು, ಈ ಸಲ 30% ಆಗಿದೆ. ಅಂದ್ರೆ ಆಶಾದಾಯಕವಾಗಿದೆ ಈ ಮುಂಗಾರು. ಮತ್ತೆ ನಾವು ಎಲ್ಲ ಏನು ಬೆಳೆಗೆ ಪೂರಕವಾಗಿ ಬೇಕಾದಂತ ಬಿತ್ತನೆ ಬೀಜ ಇರಬಹುದು, ರಸಗೊಬ್ಬರ ಇರಬಹುದು, ಇವುಗಳ ಒಂದು ವ್ಯವಸ್ಥೆಯನ್ನು ಕೂಡ ಸಮರ್ಪಕವಾಗಿ ಮಾಡಿದ್ದೇವೆ. ಏನು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಾಗಿ ಇನ್ಮೇಲ್ ಸಿಗುತ್ತೆ, ಯಾಕೆಂದ್ರೆ ಅದು ಲೇಟ್ ಆಗಿರೋದ್ರಿಂದ ಇದಾಗುತ್ತೆ. ಮತ್ತೆ ಮುಸ್ಕಿನ ಜೋಳ ಇರ್ಬೋದು, ಹೆಸರು, ಅಲಸಂದೆ, ಉದ್ದು, ಈ ಎಲ್ಲ ಬೆಳೆಗಳ ಒಂದು ಬಿತ್ತನೆ ಬೀಜ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನಿದೆ. ಸಾಮಾನ್ಯ ವರ್ಗಕ್ಕೆ ಶೇಕಡ 50% ರಿಯಾಯಿತಿಯಲ್ಲಿ, ಹಾಗೂ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನ ವರ್ಗದ ಜನಕ್ಕೆ ರೈತರಿಗೆ ಶೇಕಡ 70% ರಿಯಾಯಿತಿಯಲ್ಲಿ ಬಿತ್ತನೆ ಬೀಜ ಯಾವುದೇ ಕೊರತೆ ಇಲ್ಲದಂತೆ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯ ಇದೆ. ಇದರಲ್ಲಿ ಮುಸ್ಕಿನ ಜೋಳಕ್ಕೆ ಮಾತ್ರ ಶೇಕಡ 50-75% ಇಲ್ಲ, ಅದು ಕೆಜಿಗೆ 20 ರೂಪಾಯಿ ಸಾಮಾನ್ಯ ವರ್ಗಕ್ಕೆ, ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗಕ್ಕೆ 30 ರೂಪಾಯಿ ಕೆಜಿಗೆ ಸಹಾಯಧನವನ್ನು ಕೊಡುತ್ತೇವೆ. ಅದೇ ರೀತಿ ಇನ್ನು ರಸಗೊಬ್ಬರಕ್ಕೆ ಬಂದರೆ ಪೂರ್ವ ನಮ್ಮ ಈ ಮುಂಗಾರು ಹಂಗಾಮಿಗೆ ನಮ್ಮ ಜಿಲ್ಲೆಗೆ ಸುಮಾರು 151,000 ಮೆಟ್ರಿಕ್ ಟನ್ ರಸಗೊಬ್ಬರದ ಬೇಡಿಕೆ ಇದೆ. ಅದೇ ರೀತಿ ಅದರಲ್ಲಿ ಪ್ರಮುಖವಾಗಿ ಒಂದು 52,000 ಯೂರಿಯಾ 52,000 ಮೆಟ್ರಿಕ್ ಟನ್ ಯೂರಿಯಾ ಬೇಕಾಗ್ತದೆ, ಒಂದು 13,000 ಮೆಟ್ರಿಕ್ ಟನ್ ಡಿಎಪಿ ಬೇಕಾಗ್ತದೆ, 14,000 ಮೆಟ್ರಿಕ್ ಟನ್ ಪೊಟ್ಯಾಷ್ ಬೇಕಾಗ್ತದೆ, 68,000 ಮೆಟ್ರಿಕ್ ಟನ್ ವಿವಿಧ ರೀತಿಯ ಕಾಂಪ್ಲೆಕ್ಸಸ್ಗಳು ಬೇಕಾಗ್ತವೆ. ಈ ರೀತಿ ವಿವಿಧ ರಸಗೊಬ್ಬರಗಳ ಬೇಡಿಕೆ ಇದೆ. ರಸಗೊಬ್ಬರಗಳ ದಾಸ್ತಾನು ಕೂಡ ಸಾಕಷ್ಟು ಇದೆ. ಅದರಲ್ಲಿ ಡಿಎಪಿ ಮತ್ತೆ ಸ್ವಲ್ಪ ಪೊಟ್ಯಾಷ್ ಏನು ನಾವು ಏನ್ ಹೇಳ್ತೀವಿ ಆ್ಯಂಟು ಮೌತ್ ಅಂತ, ಅಲ್ಲಿಂದ ಅಲ್ಲಿಗಷ್ಟೇ ಆಗ್ತಾ ಬರ್ತಾ ಇದೆ. ಅದರಿಂದ ನಾವು ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ, ಈ ಡಿಎಪಿನಲ್ಲಿ ನಿಮಗೆ ಪೊಟ್ಯಾಷ್ ಇರೋದಿಲ್ಲ, ನಾವು ಯಾವುದೇ ಬೆಳೆಗೆ ಕೊಡಬೇಕಾದ್ರೂ ಪೊಟ್ಯಾಷ್ನ ಅವಶ್ಯಕತೆ ತುಂಬಾನೇ ಇದೆ ಇರುತ್ತೆ. ಹೌದು, ಅದರಲ್ಲೂ ರಾಗಿಗಂತೂ ನಮ್ಮ ರೈತ ಬಂದರು ಏನು ಒಂದು ತಪ್ಪು ಮಾಡ್ತಾರೆ ಅಂದ್ರೆ 20-20 ಹಾಕ್ಬಿಡೋದು ಅಥವಾ ಡಿಎಪಿ ಹಾಕೋದು, ಇದರಲ್ಲಿ ಪೊಟ್ಯಾಷ್ ಅಂಶ ಇರೋದೇ ಇಲ್ಲ. ಯಾಕೆಂದ್ರೆ ರಾಗಿನ ನಾವು ಮತ್ತೆ ಮುಸ್ಕಿನ ಜೋಳವನ್ನ ಪ್ರಮುಖವಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳಿತೀವಿ. ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ವಾರ 15-20 ದಿವಸ ಮಳೆ ಬರದೇ ಇದ್ರು ಅದಕ್ಕೆ ತಡೆದುಕೊಳ್ಳುವಂತ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಈ ಪೊಟ್ಯಾಷು. ಏನು ಡ್ರಾಟ್ ರೆಸಿಸ್ಟೆನ್ಸ್ ಪವರ್ ಅಂತೀವಿ ಇಂಗ್ಲಿಷ್ನಲ್ಲಿ, ಅಂದ್ರೆ ಬರ ಸಹಿಷ್ಣುತೆಯನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಇರತಕ್ಕಂಥದ್ದು ಈ ಪೊಟ್ಯಾಷ್. ಆದ್ರಿಂದ ರೈತರು ಕಡ್ಡಾಯವಾಗಿ ಪೊಟ್ಯಾಷ್ ಹಾಕಬೇಕು. ಈ ಡಿಎಪಿ ಪೊಟ್ಯಾಷ್ ಮಿಕ್ಸ್ ಮಾಡೋ ಬದಲು ನೀವು ಕಾಂಪ್ಲೆಕ್ಸ್ಗಳಿಗೆ ಹೋಗಿ, 10-26-26 ಇದೆ, 19-19 ಇದೆ, 17-17 ಇದೆ, 12-34 ಬೇರೆ ಬೇರೆ ಗ್ರೇಡ್ಗಳು ಸಾಕಷ್ಟು ಇದಾವೆ ಕಾಂಪ್ಲೆಕ್ಸಸ್ಗಳು. ನೀವು ಇದನ್ನ ಯಾಕೆಂದ್ರೆ ಯೂರಿಯಾ ಅಂಶ ನಮ್ಗೆ ಯಾವುದೇ ಬೆಳೆಗಾರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಬೇಕು. ಈ ಕಬ್ಬಿಗೆ ಹೊರತುಪಡಿಸಿ ಮಿಕ್ಕದ ಎಲ್ಲ ಬೆಳೆಗಳಿಗೂ ಯೂರಿಯಾ ಅಂಶವನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮತ್ತೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಒಳ್ಳೇದು. ಸೊ ಹಾಗಾಗಿ ನಮ್ಮ ರೈತ ಬಾಂಧವರು ಈ ಪೊಟ್ಯಾಷ್ ಅಂಶವನ್ನ ಒಳಗೊಂಡಂತ ಕಾಂಪ್ಲೆಕ್ಸಸ್ಗಳು ಏನಿದಾವೆ, NPK 3 ಇರಬೇಕು, ಅಂತ ಕಾಂಪ್ಲೆಕ್ಸ್ಗಳನ್ನ ಬಳಕೆ ಮಾಡೋದು ಒಳ್ಳೇದು. ಈ ಕಾಂಪ್ಲೆಕ್ಸ್ಗಳು ಲಭ್ಯತೆ ಕೂಡ ಸಾಕಷ್ಟಿದೆ ಈಗ. ಮತ್ತೆ ಇನ್ನೊಂದು ನಾನು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು, ಇಂಥ ಕಂಪ್ನಿದೇ ಗೊಬ್ಬರ ಬೇಕು, ಇಂಥ ಸಿಂಬಲ್ದೇ ಗೊಬ್ಬರ ಬೇಕು, ತಪ್ಪು ಕಲ್ಪನೆ ಇದು, ದಯವಿಟ್ಟು ಅದಕ್ಕೆ ಹೋಗಬೇಡಿ. ಯಾವುದೇ ಗೊಬ್ಬರ ಆದ್ರೂ ಅದರಲ್ಲಿ ನಿಗದಿತ ಪ್ರಮಾಣ ಇದೆಯಾ ಅನ್ನುವಂಥದ್ದು ಮುಖ್ಯ ನೋಡಬೇಕು. ಈಗ 18-46 ಡಿಎಪಿಲಿ 10-26-26 ಯಾವ ಕಂಪ್ನಿದಾದ್ರೇನೋ, 20-20 ಯಾವ ಕಂಪ್ನಿದಾದ್ರೇನೋ, ಅಷ್ಟು ಪ್ರಮಾಣದ ಪೋಷಕಾಂಶ ಅದರಲ್ಲಿ ಇದೆಯಾ ಇಲ್ವಾ ಅನ್ನೋದು ಪ್ರಮುಖವಾದ ಅಂಶ. ನಿಮಗೆ ಅಂತ ಏನಾದರೂ ಡೌಟ್ ಬಂದರೆ ನಮ್ಮ ಕೃಷಿ ಇಲಾಖೆಯ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗೆ ಗಮನಕ್ಕೆ ತನ್ನಿ. ನಿಮಗೆ ಏನಾದರೂ ಅದರಲ್ಲಿ ಅಷ್ಟು ಪೋಷಕಾಂಶ ಇಲ್ಲ ಅನ್ನುವಂಥ ಒಂದು ಅನುಮಾನ ಬಂದರೆ ಅವಾಗ ನಾವು ಅದನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಅದರ ಒಂದು ರಿಸಲ್ಟನ್ನು ಫಲಿತಾಂಶವನ್ನು ತರಿಸಿ ವಿಶ್ಲೇಷಣೆ ಮಾಡಿಸಿ ನಿಮಗೆ ಕೊಡ್ತೀವಿ, ಆಮೇಲೆ ನಿಮಗೆ ಮನವರಿಕೆ ಆಗ್ತದೆ. ಆದರೆ ಅದನ್ನು ಮಾಡಬೇಕೆ ವಿನಃ ಇಂಥದೇ ಕಂಪ್ನಿದು ಬೇಕು. DAP ಅಂದರೆ ಎಲ್ಲ DAPನೇ ಅಲ್ವಾ, ಕಾಂಪ್ಲೆಕ್ಸ್ ಅಂದರೆ ಎಲ್ಲ ಕಾಂಪ್ಲೆಕ್ಸ್. ಹಂಗೆ ಅದರಲ್ಲಿ ನಿಗದಿತ ಪ್ರಮಾಣದ ಒಂದು ಪೋಷಕಾಂಶಗಳು ಇದೆಯಾ ಅನ್ನೋದು ಮುಖ್ಯನೇ ಹೊರತು ಕಂಪನಿ ಅನ್ನೋದು ಮುಖ್ಯ ಅಲ್ಲ. ಕೆಲವು ಟೈಮ್ ಏನಾಗ್ತದೆ, ಒಂದು ಹೊರದೇಶದಿಂದ ಬರ್ತಕ್ಕಂಥ ಡಿ ಎ ಪಿ ಆಮೇಲೆ ಪೊಟ್ಯಾಶ್ ಅಂತೂ 100% ಇಂಪೋರ್ಟೆಡ್, ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯನೇ ಮಾಡೋದೇ ಇಲ್ಲ. ಹಂಗಿದ್ದಾಗ ಒಂದೇ ಅಡಗಲ್ ಬಂದಂಥದ್ದು ಎರಡು ಮೂರು ಕಂಪ್ನಿ ಹೆಸರಲ್ಲಿ ಬ್ಯಾಗ್ ಆಗುವಂಥದ್ದು ಇರ್ತದೆ ಸಾಧ್ಯತೆ. ಸೊ ಹಾಗಾಗಿ ರೈತರು ಅದಕ್ಕೆಲ್ಲ ಮಾರ ಹೋಗಬಾರ್ದು. ಈ ರೀತಿ ಒಂದು ರಸಗೊಬ್ಬರದ ವಿಷಯ. ಮತ್ತೆ ಬಿತ್ತನೆ ಬೀಜ ಮತ್ತೆ ರಸಗೊಬ್ಬರವನ್ನ ಖರೀದಿ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ? ಮತ್ತೆ ಈ ಬಿತ್ತನೆ ಬೀಜದಲ್ಲಿ ನಾನು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು, ಈ ಹಳ್ಳಿ ಹಳ್ಳಿಗೆ ತಂದು ಕೆಲವೊಂದು ಮುಸುಕಿನ ಜೋಳವನ್ನ ಮಾರಾಟ ಮಾಡುವಂತ ಸಂಗತಿಗಳು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ನಾವು ಸಾಕಷ್ಟು ಹಿಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಅದನ್ನು ರೈತರೇ ಅವ್ರಿಗೆ ಸಪೋರ್ಟ್ ಮಾಡಿದಾಗ ಕಷ್ಟ ಆಗ್ತದೆ. ನಾನು ಹೇಳ್ತಕ್ಕಂಥದ್ದು ನೀವು ನೋಡಿ, ಅವ್ರ ಹತ್ರ ತಗೊಂಡ್ರೆ ಬಿಲ್ ಕೊಡಲ್ಲ ಅವರು, ಅಕಸ್ಮಾತ್ ಬೆಳೆ ನಷ್ಟ ಆಯಿತು, ಯಾರು ಜವಾಬ್ದಾರ ಅದಕ್ಕೆ? ಅವ್ರು ಬಿಲ್ ಕೊಟ್ಟಿರಲ್ಲ. ನೀವು ಅಕಸ್ಮಾತ್ ಅದು ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಗ್ರಾಹಕರ ವೇದಿಕೆಗೆ ಹೋಗಬೇಕು ಅಂದರೆ ಬಿಲ್ಲು ಅಗತ್ಯತೆ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ರೈತ ಸಂಪರ್ಕ ಕೇಂದ್ರಗಳಲ್ಲೇ ಖರೀದಿ ಮಾಡಿ. ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮಗೆ ಬೇಕಾದ ಬಿತ್ತನೆ ಬೀಜ ದೊರೆಯಲಿಲ್ಲ ಅಂದಂಥ ಪಕ್ಷದಲ್ಲಿ ಹಲೋ ಹೇಳಿ ಹೇಳಿ, ಯಾರ? ಹಲೋ, ಅದು ಸರಿಯಾಗಿ ಸಂಪರ್ಕ. ಸೊ ಹಾಗಾಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ದೊರೆಯಲಿಲ್ಲ ಅನ್ನೋಂಥ ಪಕ್ಷದಲ್ಲಿ ಅಧಿಕೃತ ಮಾರಾಟಗಾರರಿದ್ದಾರೆ, ಪರವಾನಗಿ ಹೊಂದಂತ ರೈತ ಇದು ಏನು ಮಾರಾಟಗಾರರಿರ್ತಾನೆ, ಅವ್ರ ಹತ್ರ ನೀವು ಖರೀದಿ ಮಾಡಿ. ಬಟ್ ಹಳ್ಳಿಗಳಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ದಲ್ಲಾಳಿಗಳು ಮತ್ತೊಬ್ಬರು ಮಾರುವಂತದ್ದನ್ನ ಖಂಡಿತ ನೀವು ಖರೀದಿ ಮಾಡಬೇಕು. ಹಲೋ ಸರ್, ನಾವು ಸರ್ ಇಲ್ಲ ಹಾಸನ್ನಿಂದ. ಏನ್ ಹೆಸರು ನಿಮ್ದು? ಸರ್ ಮಹಾದೇವ. ಮಾತಾಡಿ ಮಹಾದೇವ್ ಅವರು, ಏನ್ ಪ್ರಶ್ನೆ ಇದೆ ಕೇಳಿ. ಇಲ್ಲ ಸರ್, ಏನು ಇಲ್ಲ ಸರ್. ಇಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರ ಬಿಟ್ಬಿಟ್ಟು ಬೇರೆ ಅಂಗಡಿಗಳಿಗೆ ಹೋದ್ರೆ ಡಿ ಎ ಪಿ ಕೊಡಿ ಅಂದ್ರೆ ಗೋಧಿ ಇದೆ, ಪೊಟಾಸ್ ಇದೆ, ಎಲ್ಲಾ ಅಂಶನೂ ಇದೆ, ಇದೇ ತಗೋಗಿ ಅಂತ ಹೇಳ್ತಾರಲ್ಲ ಸರ್. ಈಗ ನೋಡಿ, ಅದನ್ನೇ ನಾನು ಹೇಳಿದ್ ನಿಮಗೆ, ಇದುವರೆಗೆ ತಾವು ಕೇಳಿದ್ರೋ ಕೇಳಿಸ್ಕೊಳ್ಳಿಲ್ವೋ, ಬೂದಿ ಅಂದ್ರೆ ಪಿ ಫಾಸ್ಫರಸ್ ಅಂಶ, ಪೊಟ್ಯಾಶ್ ಅಂದ್ರೆ ಯೂರಿಯಾ, ಬೂದಿ, ಪೊಟ್ಯಾಶ್ ಎಲ್ಲಾ ಅಂಶನೂ ಇದೆ, ಡಿಎಪಿ ಹಾಕಿ ಡಿಎಪಿ ಹಾಕಿ ಅಂತಾರೆ. ಇಲ್ಲ ಇಲ್ಲ ಇಲ್ಲ, ಡಿಎಪಿ ನಲ್ಲಿ ಪೊಟ್ಯಾಶ್ ಅಂಶ ಇರೋದಿಲ್ಲ, ಯೂರಿಯಾ ಮತ್ತೆ ಫಾಸ್ಫರಸ್ ಅದೇ ಬೂದಿ ಅಂತಿರಲ್ಲ ಅವೆರಡು ಅಂಶ ಇರ್ತದೆ. ಸೊ ಅದಕ್ಕೆ ಅದರ ಬದಲು ನೀವು ಕಾಂಪ್ಲೆಕ್ಸಸ್ ಏನು 10:26:26, 19:19 ಅಥವಾ 17:17 ಇಂತಹ ರಸಗೊಬ್ಬರಗಳು ಕಾಂಪ್ಲೆಕ್ಸ್ ಅಂತ ಹೇಳಿ ಕೊಡ್ತಾರೆ, ಅವುಗಳನ್ನು ಉಪಯೋಗಿಸೋದು ಬೆಳೆಗಳಿಗೆ ಅನುಕೂಲ ಆಗಿದೆ, ಅದಕ್ಕೆ ಪರ್ಯಾಯವಾಗಿ ಇದನ್ನು ಬಳಸಬಹುದು. ಆಮೇಲೆ ಬಿಲ್ ಕೊಡಲ್ಲ ಸರ್, ಬಿಲ್ಲು ಕೊಡ್ತಾರೆ ಸರ್ ಅವರು? ಬಿಲ್ ಕೊಡದೇ ಇದ್ರೆ ಸಂಬಂಧ, ಈಗ ಹಾಸನ ಅಂದ್ರೆ ನೀವು ಹಾಸನ ಅಂತೀರಿ, ಹಾಸನ ಅಲ್ಲೇ ಎ ಡಿ ಆಫೀಸ್ ಇದೆ ಏನು ನಗರಸಭೆ ಮುಂಭಾಗದಲ್ಲಿ, ಅಲ್ಲಿ ಯಾವಾಗ ಅಂಗಡಿ ಅನ್ನೋದು ಹೆಸರನ್ನು ಜಸ್ಟ್ ನಮಗೆ ಫೋನ್ ಮಾಡಾದ್ರೂ ತಿಳಿಸಿ, ಅಥವಾ ಅವ್ರಿಗೆ ನೀವು ಭೇಟಿಯಾಗಾದ್ರೂ ಹೇಳಿ, ನಾವು ಅವ್ರ ಮೇಲೆ ಕ್ರಮ ತಗೊಳ್ತೇವೆ. ಸರಿ ಸರ್, ಆಯ್ತು ಸರ್, ಥ್ಯಾಂಕ್ ಯು. ಧನ್ಯವಾದ ಮಹಾದೇವ ಅವರೇ ಕರೆ ಮಾಡಿದ್ದಕ್ಕಾಗಿ. ಈ ತರ ತುಂಬಾ ಸಮಸ್ಯೆಗಳಿವೆ ಸರ್, ಅನೇಕ ಕಡೆ ಬಿಲ್ ಕೊಡೋದಿಲ್ಲ, ಏನ್ ಮಾಡ್ಬೇಕು ಸರ್? ಅವಾಗ ಈಗ ಬಿಲ್ ಅಂದ್ರೆ ಏನಾಗ್ತದೆ, ಬಿಲ್ಲು ಈಗ ಕೆಲವೊಂದು ನಾವು ಹೇಳ್ತೀವಿ, ಏನು ನಮ್ಮ ಲೈಸೆನ್ಸ್ ಕೊಡಬೇಕಾದ ನಿಬಂಧನೆಗಳನ್ನು ಹಾಕಿದ್ದೇವೆ, ಏನು ಬಿಲ್ ಇದು ರೇಟ್ ಪ್ರೈಸ್ ಬೆಲೆಯನ್ನ ಹೊರಗಡೆ ಬ್ಲಾಕ್ ಬೋರ್ಡ್ ಬರೆದು ಅದರಲ್ಲಿ ನಮೂದು ಮಾಡಬೇಕು. ಮತ್ತೆ ಪ್ರತಿಯೊಬ್ಬರಿಗೂ ರೈತರಿಗೆ ಅದು ರಸಗೊಬ್ಬರ ಇರಬಹುದು, ಕೀಟನಾಶಕ ಇರಬಹುದು, ಬಿತ್ತನೆ ಬೀಜ ಇರಬಹುದು, ಈ ಮೂರಕ್ಕೂ ಬಿಲ್ಲನ್ನು ಕೊಡಲೇಬೇಕು ಅವರು. ಮತ್ತೆ ರೈತರು ಕೂಡ ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ರಾಜಿ ಆಗಬಾರ್ದು. ಬಿತ್ತನೆ ಬೀಜ ಮತ್ತೆ ಕೀಟನಾಶಕ ರಸಗೊಬ್ಬರ ಮೂರಕ್ಕೂ ತಗೊಳ್ಳೇಬೇಕು. ಯಾಕೆ ಅಂದರೆ ಬಿತ್ತನೆ ಬೀಜ ಸಪೋಸ್ ಏನಾದ್ರು ಲಾಸ್ ಆಯಿತು ಅಂತ ಟೈಮಲ್ಲಿ ಗ್ರಾಹಕರ ವೇದಿಕೆಗೆ ಹೋಗ್ಲಿಕ್ಕೆ ಅಥವಾ ರಸಗೊಬ್ಬರದಲ್ಲಿ ಕಳಪೆ ಅಂತ ಏನಾದ್ರು ಕಂಡು ಬಂದರೆ ಇವೆಲ್ಲದಕ್ಕೂ ಇವರು ನಾವು ಕ್ರಮವನ್ನು ನಾವು ತಗೊಳ್ಳಿ ಅಥವಾ ಗ್ರಾಹಕರ ವೇದಿಕೆಗೆ ಹೋಗ್ಬೇಕಾಗ್ಲಿ, ನಮಗೆ ಬಿಲ್ಲು ಅತ್ಯವಶ್ಯಕ ಆಗ್ತದೆ. ಯಾಕೆಂದ್ರೆ ಅವ್ರು ಖರೀದಿ ಮಾಡಿದ್ದಾರೆ ಅನ್ನೋದಕ್ಕೆ. ಹೌದು ಹೌದು, ಯಾಕೆಂದ್ರೆ ನಾಳೆ ದಿವಸ ಅವರು ನಾವು ನಮ್ಮಲ್ಲಿ ತೆಗೆದುಕೊಂಡು ಹೋಗೇ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ರೈತರು ಕೂಡ ಸ್ವಲ್ಪ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ನಾವು ಪ್ರತಿ ವರ್ಷಕ್ಕೆ 2-3 ಸಭೆಗಳನ್ನು ಮಾಡಿ ಈ ಡೀಲರ್ಗಳನ್ನು ಕರೆದು ಅವ್ರಿಗೂ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ಸಲ ಸುಮಾರು ಈ ರೀತಿ ಬಿಲ್ಲನ್ನು ಕೊಡದೇ ಇರುವಂಥ ಏನು ಡೀಲರ್ಗಳಿದ್ದಾರೆ ಅವರಿಗೆ ಸುಮಾರು ಒಂದು 12 ಲೈಸೆನ್ಸ್ಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ. 2 ಬಿತ್ತನೆ ಬೀಜ, 2 ಕೀಟನಾಶಕ, 12 ರಸಗೊಬ್ಬರ, ಈ ರೀತಿ ಬೇರೆ ವಿವಿಧ ಕಾರಣಗಳು. ಏನು ನಮ್ಮ ಒಂದು ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಇದೆ, ಆ ಒಂದು ಆಕ್ಟ್ ಅದನ್ನು ಅವರು ಫಾಲೋ ಯಾರು ಮಾಡಲಿಲ್ಲ, ಅದನ್ನು ಅಂಥವ್ರಿಗೆ ನಿಬಂಧನೆಗಳನ್ನು ಇದು ಮಾಡದೇ ಇರೋರಿಗೆ, ಅಂಥವ್ರಿಗೆ ಲೈಸೆನ್ಸ್ ಅನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ, ರದ್ದು ಮಾಡಲಾಗಿದೆ, ಸಸ್ಪೆಂಡ್ ಮಾಡಿದ್ದೇವೆ, ಅಮಾನತಿನಲ್ಲಿಟ್ಟಿದ್ದೇವೆ. ಒಂದು ಸಲ ನೋಡ್ತೀವಿ ಅಮಾನತಿನಲ್ಲಿ, 10 ದಿವಸ, 20 ದಿವಸ, 21 ದಿವಸ ಇಡ್ತೀವಿ. ಆವಾಗ ಮತ್ತೆ ಅವರು ಸಮರ್ಪಕವಾದ ಉತ್ತರ ಕೊಟ್ಟು ಇದು ಮಾಡಿದಾಗ ಅದನ್ನು ಅಮಾನತನ್ನ ಹಿಂಪಡಿತೀವಿ. ಮತ್ತಿನ್ನೊಮ್ಮೆ ಅವ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಬಂದರೆ ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡ್ತೇವೆ, ರದ್ದು ಮಾಡಿಬಿಡ್ತೇವೆ. ಸೊ ಹಾಗಾಗಿ ರೈತರು ಕೂಡ ಸಾಕಷ್ಟು ಈ ವಿಷಯದಲ್ಲಿ ತಿಳುವಳಿಕೆಯನ್ನು ಪಡೆದು ಯಾವುದೇ ಕಾರಣಕ್ಕೂ ಯಾವುದೇ ಮುಲಾಜಿಲ್ಲದೆ ಅವ್ರ ಹತ್ರ ಒಂದು ಬಿಲ್ಲನ್ನು ಪಡಿಲೇಬೇಕು. ಮತ್ತು ನಾನು ಆಗಲೇ ಹೇಳ್ತಾ ಇದ್ದೆ, ಈ ಹಳ್ಳಿಗಳಲ್ಲಿ ಬರ್ತಕ್ಕಂಥ ಬಿತ್ತನೆ ಬೀಜವನ್ನು ಖರೀದಿ ಮಾಡಬಾರ್ದು. ಅಧಿಕೃತ ಮಾರಾಟಗಾರರು ಅಥವಾ ರೈತ ಸಂಪರ್ಕ ಕೇಂದ್ರ, ಈ ಎರಡು ಕಡೆನೇ ಬಿತ್ತನೆ ಬೀಜ ಖರೀದಿ ಮಾಡಬೇಕು. ಇನ್ನು ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೀಟನಾಶಕಗಳು, ರಸಗೊಬ್ಬರದಲ್ಲಿ ಈಗ ರೈತರಿಗೆ ಏನಾದರೂ ಅನಧಿಕೃತವಾಗಿ ಎಲ್ಲರೂ ಗೋಡೌನ್ ಅನಧಿಕೃತವಾದ ಜಾಗಗಳಲ್ಲಿ ಏನಾದರೂ ದಾಸ್ತಾನು ಮಾಡಿರ್ತಕ್ಕಂಥದ್ದು ಅಥವಾ ಏನಾದರೂ ಮಿಕ್ಸಿಂಗ್ ಮಾಡುವಂಥ ಒಂದು ಸಂದರ್ಭಗಳು ಗಮನಕ್ಕೆ ಬಂದರೆ ತಕ್ಷಣ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಪ್ರತಿ ತಾಲೂಕಿನಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇದೆ, ಅವರ ಗಮನಕ್ಕೆ ತಂದರೆ ಅವರ ಹೆಸರನ್ನು ಯಾವುದೇ ರೀತಿ ನಾವು ಡಿಸ್ಕ್ಲೋಸ್ ಮಾಡದೇನೆ ನಾವು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ. ಸೊ ಇದನ್ನು ರೈತರು ಸ್ವಲ್ಪ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ, ಯಾಕೆಂದರೆ ಯಾವ ಹಳ್ಳಿಯಲ್ಲಿ ಯಾವ ಜಮೀನಿನಲ್ಲಿ ಏನು ನಡೀತದೆ ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ರೈತರಿಗೆ ಅಲ್ಲೇ ಇರ್ತಾರೆ, ಅವ್ರಿಗೆ ಗೊತ್ತಾಗ್ತದೆ. ಈಗ ಲಾಸ್ಟ್ ಇಯರ್ ಹಾಗೆ ಆಯಿತು, ಒಂದು ಅರ್ಕಲ್ಗೂಡ್ ಹತ್ರ ಹಿಂಗೆ ಯಾರೋ ಪೊಟ್ಯಾಷನ್ನು ಅನಧಿಕೃತವಾಗಿ ತಗೊಬಂದಿದ್ರು, ಅದನ್ನು ಸೀಸ್ ಮಾಡಿದ್ವಿ. ಸೀಸ್ ಮಾಡಿದ್ರೆ ಅದು ಡೂಪ್ಲಿಕೇಟ್, 0%. ಓಹೋ, 60% ಇರಬೇಕಾದದ್ದು 0%. ಅವ್ರ ಮೇಲೆ FIR ಹಾಕಿ ಅದನ್ನು ಇದೇ ರೀತಿ ಒಬ್ಬರು ರೈತರು ಕೊಡ್ತಕ್ಕಂಥದ್ದು ಅವರು. ಸೊ ಅದೇನಾಗ್ತದೆ, ಹಳ್ಳಿಗಳಲ್ಲಿ ಯಾವುದೋ ಒಂದು ಮೂಲೆ ಜಮೀನು ಗೋದಾಮುಗಳಲ್ಲಿ ನಡೀತಕ್ಕಂಥದ್ದು ಒಂದು ಸ್ವಲ್ಪ ಕಷ್ಟಕರ ಆಗ್ತದೆ ಕಂಡುಹಿಡಿತಕ್ಕಂಥದ್ದು. ಅಂಥದ್ದು ರೈತರು ಅಕ್ಕಪಕ್ಕದ ರೈತರಿಗೆ ಗೊತ್ತಾಗ್ತದೆ. ಅವ್ರಿಗಲ್ಲಿ ಏನಾದರೂ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡು ಬಂದರೆ ತಕ್ಷಣ ಸಹಾಯಕ ಕೃಷಿ ನಿರ್ದೇಶಕರ ಗಮನಕ್ಕೆ ತರಬೇಕು. ಇದೇ ರೀತಿ ಅರಸೀಕೆರೆಯಲ್ಲೂ ಒಂದು ಯೂರಿಯಾದಾಯಿತು, ಹಿಂಗೆ ಯಾವುದೋ ಒಂದು ರೈತರ ಜಮೀನಿನಲ್ಲಿ ಯೂರಿಯಾ ಇದನ್ನು ಇಳಿಸಿದರು. ಅದು 46% ಅದನ್ನು ಸೀಸ್ ಮಾಡಿದ್ವಿ. 46% ಇರೋದಕ್ಕೆ 31% ಇದೆ, ಅದನ್ನು ಕೂಡ ಕೇಸ್ ಹಾಕಿದ್ದೇವೆ. ಈ ರೀತಿ ನಾವು ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ಇದಕ್ಕೆ ರೈತರು ಕೂಡ ಕೈ ಜೋಡಿಸಬೇಕಾಗ್ತದೆ. ಹೌದು, ಯಾಕೆಂದರೆ ಈಗ ನೋಡಿ, ಮೊನ್ನೆ ಒಂದ್ಸಲ ಏನಾಯಿತು, ಆಲೂರು ತಾಲೂಕಿನಲ್ಲಿ ಹಿಂಗೆ ಯಾವುದೋ ಒಂದು ಕಂಪ್ಲೇಂಟ್ ಬಂತು, ಹೋದರೆ ಹಳ್ಳಿಲಿ ರೈತರು ಹತ್ರ ಮಾರಾಟ ಮಾಡಿರೋದು, ಅವರು ಇದು ಮಾಡಲಿಲ್ಲ, ಯಾರ್ಯಾರು ಕೊಟ್ಟಿದ್ರು ಒಪ್ಕೊಳ್ಳಿಲ್ಲ, ಎಲ್ಲರಿಗೂ ಮಾರಾಟ ಮಾಡಿದ್ರು ಅವರು. ನಾವು ಪ್ರೂಫ್ ಇಲ್ಲದೆ ಏನು ಇಡಲಿಕ್ಕಾಗಲಿಲ್ಲ. ಈಗ ರೈತರು ಕೂಡ ಇನ್ವಾಲ್ವ್ ಆಗ್ಬಿಟ್ರೆ ಕಷ್ಟ ಆಗ್ತದೆ. ಅದಕ್ಕೆ ನಾನು ಹೇಳೋದು, ಆ ರೀತಿ ರೆಸಿಪ್ಟ್ ಇಲ್ಲದೆ ಯಾವುದೇ ಬಿತ್ತನೆ ಬೀಜ ಆಗಲಿ ಕ್ರಿಮಿನಾಶಕ ಆಗಲಿ ದಯವಿಟ್ಟು ತಗೋಬೇಡಿ, ಅವ್ರು ಯಾರೇ ಮಾರಲಿ. ಅದಕ್ಕೆ ಆದಷ್ಟು ಅಧಿಕೃತ ಪರವಾನಗಿ ಹೊಂದಿರತಕ್ಕಂಥ ವ್ಯಕ್ತಿಗಳಿಂದಲೇ ಖರೀದಿ ಮಾಡಿ. ಆವಾಗ ನಿಮಗೆ ಕೇಳಲಿಕ್ಕೂ ಹಕ್ಕಿರ್ತದೆ ಅವ್ರ ಹತ್ರ ಹೋಗಿ. ಈಗ ಅವನು ಇವತ್ತು ಇರ್ತಾನೆ, ನಾಳೆ ಇರೋದಿಲ್ಲ, ಎಲ್ಲ ಹಳ್ಳಿಯಲ್ಲಿ ಬರ್ತಾನೆ ದಳ್ಳಾಳಿ, ಅವನು ಇದಕ್ಕೋಸ್ಕರ ಸಾಲ ಕೊಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು ಮಾಡಿಬಿಟ್ರೆ, ನಾಳೆ ಅಷ್ಟೊಂದು ಖರ್ಚು ಮಾಡಿ ಬಂದಂಥ ಬೆಳೆ ಹಾಳಾಗ್ಬಿಟ್ರೆ ಯಾರು ಜವಾಬ್ದಾರರು? ಇವೆಲ್ಲವನ್ನು ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸೌಲಭ್ಯಗಳಿದ್ದಾವೆ? ಬೆಳೆ ವಿಮೆಗೆ ನೋಡಿ, ಈಗ ಸಾಕಷ್ಟು ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗ ಸಾಕಷ್ಟು ಪ್ರಚಾರ ಮಾಡಲಿಕ್ಕೆ ವೆಹಿಕಲ್ಗಳನ್ನು ಕೂಡ ಪ್ರಚಾರ ಮಾಡಲಿಕ್ಕೆ ಬಿಟ್ಟಿದ್ದೇವೆ. ಆಮೇಲೆ ನಮ್ಮ ಕೃಷಿ ಅಭಿಯಾನ ರಥಗಳು ಕೂಡ ಎಲ್ಲ ಗ್ರಾಮಗಳಲ್ಲಿ ಸಂಚರಿಸ್ತಾ ಇದ್ದಾವೆ. ಸೊ ಇವು ಈಗ ಏನಂದರೆ, ರಾಗಿ ಮತ್ತು ಮುಸುಕಿನ ಜೋಳ ಇವಕ್ಕೆ ಜುಲೈ, ರಾಗಿಗೆ ಆಗಸ್ಟ್ 16 ಸಮಯ ಇದೆ, ಮುಸುಕಿನ ಜೋಳ ಭತ್ತ ಮಳೆಯಾಶ್ರಿತ ಇವಕ್ಕೆ ಜುಲೈ 31 ಸಮಯಾವಕಾಶ ಇದೆ. ಮತ್ತೆ ರಾಗಿಗೆ ನಿಮಗೆ ಎಕರೆಗೆ ಮಳೆ ಆಶ್ರಯಕ್ಕೆ ಎಕರೆಗೆ 304 ರೂಪಾಯಿ, ನೀರಾವರಿಗೆ 368, ಮುಸ್ಕಿನ ಜೋಳಕ್ಕೆ 400 ರೂಪಾಯಿ ಮಳೆ ಆಶ್ರಯಕ್ಕೆ, 477 ರೂಪಾಯಿ ನೀರಾವರಿಗೆ ಎಕರೆಗೆ, ಅಂದರೆ ಪ್ರೀಮಿಯಮ್ಮು. ಇಲ್ಲಿ ರೈತರು ಕಟ್ತಕ್ಕಂಥದ್ದು ಕೇವಲ 20%. ಓಹೋ. ಇನ್ನು ಮಿಕ್ಕದ್ದು ಮಿಕ್ಕದ ಉಳಿಕೆ ಅಮೌಂಟನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಕಟ್ತಾರೆ. 4% ಇಲ್ಲಿ ನಾವು ರೈತರು ಕಟ್ತಕ್ಕಂಥದ್ದು. ಓಹ್, 4%. 4%. ಸೊ ಉಳಿಕೆ ಮೊತ್ತವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಟ್ತದೆ. ಹಾಗಾಗಿ ಈ ಪ್ರೀಮಿಯಂ ಏನಿದೆ ಬಹಳ ಕಡಿಮೆ ಇದೆ. ನಾನು ಹಲವಾರು ಸಂದರ್ಭಗಳಲ್ಲಿ ಹೇಳಿದ್ದೇನೆ, ನೀವು ಇನ್ಸೂರೆನ್ಸ್ನ ದುಡ್ಡು ಬರ್ತದೆ ಅಂತ ಕಟ್ಟಬೇಡಿ. ಇದನ್ನು ಒಂದು ಭಾಗವಾಗಿ, ಹೌದು, ಏನೋ ಒಂದು ಹವಾಮಾನ ವೈಪರೀತ್ಯಗಳಾದಂಥ ಸಂದರ್ಭಗಳಲ್ಲಿ ನಿಮಗೆ ಬರಲಿ ಅನ್ನುವಂಥ ದೃಷ್ಟಿಯಿಂದ ಕಟ್ಟಿ ಅಂತಕ್ಕಂಥದ್ದು. ಈಗ ಅರಸೀಕೆರೆಯಲ್ಲಿ ನೋಡಿ, ಅರಸೀಕೆರೆಯಲ್ಲಿ ಸುಮಾರು ಈಗ ಕಳೆದ ವರ್ಷ ಆದಂಥ ಮಳೆ ಹಾನಿಯಿಂದ ಆದಂಥ ಸಂದರ್ಭಗಳಲ್ಲಿ 3,19,00,000 ಬಂತು ಒಂದ್ಸಲಿ. ಅದು ಏನು ಮುಂಚಿತವಾಗಿ ಯಾರು ಅರ್ಜಿ ಕೊಟ್ಟಿದ್ರು ಅವ್ರಿಗೆ ಅಷ್ಟು ಬಂತು. ಇನ್ನು ಉಳಿಕೆ 23,000 ಜನ ರೈತರಿಗೆ, ಸುಮಾರು 23 ಕೋಟಿ ಬಂದಿದೆ. ಓಹೋ, 23 ಕೋಟಿ ಅಂದರೆ ನಮ್ಮ ರೈತರು ಇದರಿಂದ ಎಚ್ಚೆತ್ಕೋಬೇಕು. ಏನು ಈ ಬೆಳೆ ವಿಮೆ ಅಂತಕ್ಕಂಥದ್ದು ಆಪತ್ಕಾಲ ಆಪತ್ ಬಾಂಧವನಾಗಿ ಒಂದು ಕೆಲಸ ಮಾಡ್ತದೆ. ಯಾಕೆಂದರೆ ಈಗ ಹೇಳಿ ಕೇಳಿ ವೈಪರೀತ್ಯ ಹವಾಮಾನ ವೈಪರೀತ್ಯಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಇಲ್ಲ ಅತಿಯಾದ ಮಳೆ ಬರ್ತಕ್ಕಂಥದ್ದು, ಇಲ್ಲ ಅತಿಯಾದ ಒಣ ಹವೆ ಬರ್ತಕ್ಕಂಥದ್ದು, ಈ ಎಲ್ಲ ದೃಷ್ಟಿಗಳಿಂದ ನಮ್ಮ ರೈತ ಬಾಂಧವರು ವಿಮೆಗೆ ನೋಂದಣಿಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ವಿಮೆಗೂ ಕೂಡ ಸರ್ಕಾರ ವಿಮಾ ಕಂತನ್ನು ಬಹಳ ಸರಳೀಕರಣಗೊಳಿಸಿದೆ, ಕಡಿಮೆ ಮಾಡಿದೆ. ಮೊದಲೆಲ್ಲ ತಾಲೂಕು ಒಂದು ಯೂನಿಟ್ ಘಟಕವಾಗಿತ್ತು. ಈಗ ಹೋಬಳಿ ಬಂದಿದೆ, ಹೋಬಳಿಯಿಂದ ಗ್ರಾಮ ಪಂಚಾಯತ್ ಬಂದಿದೆ. ಇನ್ನೂ ರೈತರದು ಹಳ್ಳಿಗೆ ಬರಬೇಕು ಅಂತ ಬೇಡಿಕೆ ಇದೆ. ಹೌದು, ಗ್ರಾಮ ಮಟ್ಟಕ್ಕೆ ಮುಂದಿನ ದಿನಮಾನಗಳಲ್ಲಿ ಅದು ಬರ್ತದೆ. ಬಟ್ ಸಮಯ ಹಿಡಿತದೆ, ಸ್ವಲ್ಪ ಸಮಯ ಬೇಕಾಗ್ತದೆ. ಬಟ್ ಕಾಲಕ್ರಮೇಣ ಅದು ಬರ್ತದೆ. ಅದರಿಂದ ರೈತ ಬಾಂಧವರು ಈ ವಿಮೆ ಏನಿದೆ, ಈಗ ತಾವು ಕಳೆದ ಬಾರಿ ನೋಡಿರಬಹುದು, ಮಳೆ ಅತಿಯಾದ ಮಳೆಯಿಂದ ಬೆಳೆಯೆಲ್ಲ ರಾಗಿ ಬೆಳೆ ನಷ್ಟ ಆಯಿತು. ಪ್ರಮುಖವಾಗಿ ಹೊಳೆ ನರಸೀಪುರ ಚನ್ನರಾಯಪಟ್ಟಣ ಅರಸೀಕೆರೆ ಭಾಗದಲ್ಲಿ ಅತಿ ಹೆಚ್ಚು ನಷ್ಟವನ್ನು ರೈತರು ಅನುಭವಿಸಿದ್ರು. ಸೊ ಆದ್ದರಿಂದ ನಾನು ಹೇಳತಕ್ಕಂಥದ್ದು ಏನಂದರೆ, ಈ ಒಂದು ಹವಾಮಾನ ವೈಪರೀತ್ಯಗಳು ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಈ ಬೆಳೆ ವಿಮೆ ಅಂತಕ್ಕಂಥದ್ದು ಬಹಳ ಪ್ರಮುಖ ವಿಷಯ ಆಗ್ತದೆ. ಆದ್ದರಿಂದ ರೈತ ಬಾಂಧವರು ಈ ಬೆಳೆ ವಿಮೆಗೆ ಒಳಪಡ್ತಕ್ಕಂಥದ್ದು ಅತ್ಯಗತ್ಯ ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತು ವಿಮೆ ಕಂತು ನಾನು ಆಗಲೇ ಹೇಳ್ದಂಗೆ, ಹೌದು, ಸಾಕಷ್ಟು ಕಡಿಮೆ ಪ್ರಮಾಣ ಕಡಿಮೆ ಇದೆ. ಅದರ ಅದನ್ನು ಕಟ್ಟಿ ಅವರು ಅನುಕೂಲವನ್ನು ಮಾಡ್ಕೋಬೇಕು. ಅಂತಿಮವಾಗಿ ಸರ್, ಈ ಮುಂಗಾರು ಹಂಗಾಮಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಒಂದೇ ನಿಮಿಷದಲ್ಲಿ ಹೇಳಿ ಸರ್? ಮುಂಗಾರಿಗೆ ಈಗ ಪ್ರಮುಖವಾಗಿ ಈಗ ಮುಸುಕಿನ ಜೋಳ ನಮ್ಮಲ್ಲಿ ಅತಿ ಹೆಚ್ಚು ಪ್ರಮುಖವಾದ ಬೆಳೆ ಬರ್ತಾ ಇದೆ. ಅದಕ್ಕೆ ರೈತ ಬಾಂಧವರು ಇಂಟರ್ ಕ್ರಾಪ್ ಅಂತ ಏನು ಹೇಳ್ತೀವಿ, ಅಂತರ ಬೆಳೆಯಾಗಿ 2-6 ಸಾಲು ಮುಸುಕಿನ ಜೋಳಕ್ಕೆ 2 ಸಾಲು ತೊಗರಿಯನ್ನ ಬಿತ್ತನೆ ಮಾಡಿದ್ರೆ ಅದು ಕೂಡ ಇನ್ಸೂರೆನ್ಸ್ ಆಗಿ ಆಕ್ಟ್ ಮಾಡುತ್ತೆ. ಬೆಳೆ ವಿಮೆ ತರ ಒಂದು ಬೆಳೆ ನಷ್ಟ ಹೊಂದಿದ್ರು ಇನ್ನೊಂದು ಬೆಳೆ ಬರುತ್ತೆ. ಸೊ ಅದನ್ನ ಮಾಡಬೇಕು. ನಾನಾಗಲೇ ಹೇಳಿದಂಗೆ ಬಿತ್ತನೆ ಬೀಜವನ್ನ ನಿಗದಿ ಇದೇನು ಪರವಾನಗಿ ಹೊಂದಿರತಕ್ಕಂಥವ್ರ ಹತ್ರ ಬಿತ್ತನೆ ಬೀಜ ಆಗಲಿ ರಸಗೊಬ್ಬರ ಆಗಲಿ ಕೀಟನಾಶಕ ಆಗಲಿ ಅಧಿಕೃತ ಮಾರಾಟಗಾರರಿಂದಲೇ ಖರೀದಿ ಮಾಡಬೇಕು. ಬಿಲ್ಲನ್ನು ಕಡ್ಡಾಯವಾಗಿ ಪಡಿಬೇಕು. ಮತ್ತೆ ಇನ್ಸೂರೆನ್ಸ್ ಅನ್ನುವಂಥದ್ದು ಕೂಡ ಬೆಳೆ ವಿಮೆಯನ್ನ ಕಡ್ಡಾಯವಾಗಿ ಒಳಪಡಬೇಕು ಬೆಳೆ ವಿಮೆಗೆ. ಇದಿಷ್ಟು ನಾನು ರೈತರಲ್ಲಿ ಹೇಳ್ತಕ್ಕಂಥದ್ದು. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ, ಜೊತೆಗೆ ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮುಂಗಾರು ಹಂಗಾಮಿನ ಸಂದರ್ಭದಲ್ಲಿ ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ವಿಚಾರವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದವರು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ, ಪ್ರಸ್ತುತಪಡಿಸಿದವರು ಅರಕಲಗೂಡು ವಿಮದ ಸುಧನ್. ಇದು ಇಂದಿನ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ¶¶ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳು: ಇನ್ನು ಮುಂದೆ 6:20 ಗೀತಸುಧಾ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ, 6:51 ಚಿತ್ರಗೀತೆಗಳು, 9:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರೀಡಾಲೋಕ, ಕ್ರೀಡಾಪಟುಗಳಿಗೆ ಯೋಗ ಕುರಿತು ಡಾಕ್ಟರ್ ಎಸ್ ಅಹಲ್ಯ ಅವರೊಂದಿಗೆ ಸಂದರ್ಶನ. ನಂತರ ಕೇಲ್ ಇಂಡಿಯಾ ಯೂತ್ ಗೇಮ್ನಲ್ಲಿ ಬೆಸ್ಟ್ ಅಥ್ಲೆಟಿಕ್ ಗೌರವಕ್ಕೆ ಪಾತ್ರರಾಗಿರುವ ಅನೀಶ್ ಗೌಡ ಅವರೊಂದಿಗೆ ಸಂದರ್ಶನ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗಾಟ್ ಕೆವಿ ನಾರಾಯಣ ಸ್ವಾಮಿ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. 10:00 ನಾಟಕ ಹೂ ಹುಡುಗಿ, ಬರ್ನಾಡ್ ಶಾ ಅವರ ನಾಟಕದ ಕನ್ನಡ ರೂಪ, ಕನ್ನಡಕ್ಕೆ ಜಯಂತ್ ಕಾಯ್ಕುಣಿ, ಪ್ರಸ್ತುತಿ ನೀನಾಸಂ ತಂಡ. 10:35 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಲಯದ ನಾಳೆ ಬೆಳಗಿನ ಪ್ರಸಾರದಲ್ಲಿ 6:05 ಚಿಂತನ, ಡಾ ಎಂಕೆ ಶ್ರೀಧರ್ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ರೈತರಿಗೆ ಸಲಹೆ. 7:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಬಹುದು. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಿತ್ಯ ವಿಜ್ಞಾನ.